ಆಕಾಶವಾಣಿ ಬೆಂಗಳೂರು ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಸಮಯ 5:30:20. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಾಗರತ್ನ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಕುರಿತು ಇದೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ವಿಭಾಗೀಯ ಪ್ರಬಂಧಕರಾದ ಎಂಸಿ ಮಧುಸೂದನ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಗ್ರಣೀಯ ಬ್ಯಾಂಕ್ನ ವ್ಯವಸ್ಥಾಪಕರಾಗಿರುವಂಥ ಎಂ ಸಿ ಮಧುಸೂದನ್ ಅವರು. ನಮಸ್ಕಾರ ಮಧುಸೂದನ್ ಅವರೇ. ನಮಸ್ಕಾರ ಸರ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು ಅಂತ ಪರಿಚಯ ಮಾಡಿಕೊಡ್ತೀರಾ? ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯು ಕೇಂದ್ರ ಸರ್ಕಾರದ ಒಂದು ಪ್ರಮುಖ ಯೋಜನೆಯಾಗಿದ್ದು 1998 ಇಸ್ವಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಹಾಗೂ ನಬಾರ್ಡ್ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಯೋಜನೆಯ ಮೂಲ ಉದ್ದೇಶವೇನೆಂದರೆ ಎಲ್ಲ ರೈತ ವರ್ಗದವರಿಗೂ ಸಕಾಲದಲ್ಲಿ ಕಡಿಮೆ ಬಡ್ಡಿದರದಲ್ಲಿ ಬೆಳೆ ಕೃಷಿಗೆ ಹಾಗೂ ಉಪಕಸಬುಗಳಿಗೆ ಬ್ಯಾಂಕ್ಗಳ ಮುಖಾಂತರ ಆರ್ಥಿಕ ನೆರವನ್ನು ಒದಗಿಸುವುದು. ಅಂದರೆ ಆರ್ಥಿಕ ನೆರವು ಅಂದರೆ ಸಾಲವನ್ನು ಕೊಡುವಂಥದ್ದು. ಹೌದು. ಅಂದರೆ ಈಗ ಮುಖ್ಯವಾಗಿ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನಿಂದ ಆಗುವಂಥ ಅನುಕೂಲಗಳೇನು ಅಂತಾರೆ? ಯಾಕೆಂದರೆ ಈಗ ಸಾಧಾರಣವಾಗಿ ನಮ್ಮ ರೈತ ಬಾಂಧವರು ಕೃಷಿ ಸಾಲಗಳು ಅಂತ ತಗೊಳ್ತಲೇ ಇರ್ತಾರೆ, ಆದರೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡ್ಕೊಳ್ಳೋದ್ರಿಂದ ಆಗುವಂಥ ಅನುಕೂಲಗಳೇನು ಅಂತೇಳಿ? ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಲ್ಲಿ ರೈತರಿಗೆ 300,000 ಕೇಂದ್ರ ಸರ್ಕಾರದಿಂದ ಬಡ್ಡಿ ಪ್ರೋತ್ಸಾಹಧನ ಸಿಗುತ್ತೆ. ಈ ಸಾಲ ವಿತರಣೆ ಮಾಡಿದ ವರ್ಷದಲ್ಲಿ 2% ಬಡ್ಡಿ ಪ್ರೋತ್ಸಾಹಧನ ಸಿಗುತ್ತೆ ಹಾಗೂ ಸಕಾಲದಲ್ಲಿ ಮರುಪಾವತಿ ಮಾಡಿದರೆ, ಅಂದ್ರೆ ಈಗ ಅಲ್ಪಾವಧಿ ಬೆಳೆ ಕೃಷಿಗೆ ತಗೊಂಡಿರ್ತಾರಲ್ಲ, ಉದಾಹರಣೆಗೆ ಭತ್ತ ಆಗ್ಬೋದು, ರಾಗಿ ಆಗ್ಬೋದು, ತರಕಾರಿ ಬೆಳೆಗಳಾಗ್ಬೋದು, ಅದನ್ನ 12 ತಿಂಗಳೊಳಗಡೆ ಮರುಪಾವತಿ ಮಾಡಬೇಕಾಗುತ್ತೆ. ಹೌದು. ಹಾಗೂ ದೀರ್ಘಾವಧಿ ಬೆಳೆ ಕೃಷಿಗೆ ಸಾಲ ಪಡೆದುಕೊಂಡಿರ್ತಾರಲ್ಲ, ಅಂದ್ರೆ ಕಬ್ಬು, ಶುಂಠಿ, ಅರಿಶಿಣ ಇಂಥ ಬೆಳೆಗಳಿಗೆ ತಗೊಂಡ್ರೆ 18 ತಿಂಗಳ ಅವಧಿಯೊಳಗಡೆ ಅವರು ಮರುಪಾವತಿ ಮಾಡಬೇಕು. 1.5 ವರ್ಷ. ಹೌದು. ಸೊ ಅವರು ಸಕಾಲದಲ್ಲಿ ಅವಧಿ ಒಳಗಡೆ ಮರುಪಾವತಿ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ಪ್ರೋತ್ಸಾಹನ, ಶೇಕಡ 3% ಹೆಚ್ಚುವರಿ ಪ್ರೋತ್ಸಾಹನ ಕೂಡ ರೈತರಿಗೆ ಸಿಗುತ್ತೆ. ಇದಲ್ಲದೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮಾನುಸಾರ ಎಲ್ಲ ಬ್ಯಾಂಕುಗಳು, ರಾಷ್ಟ್ರೀಕೃತ ಬ್ಯಾಂಕುಗಳು, ಖಾಸಗಿ ಬ್ಯಾಂಕುಗಳು, ಗ್ರಾಮೀಣ ಬ್ಯಾಂಕು ಹಾಗೂ ಸಹಕಾರಿ ಬ್ಯಾಂಕ್ಗಳು 300,000 9% ಗರಿಷ್ಠ ಬಡ್ಡಿಯನ್ನು ವಿಧಿಸಬೇಕಾಗುತ್ತದೆ. ಈಗ ರೈತರು ಉದಾಹರಣೆಗೆ 300,000 ಅವರು ಸಾಲದ ಮಿತಿಯನ್ನು ಬ್ಯಾಂಕ್ಗಳ ಮುಖಾಂತರ ಪಡೆದುಕೊಂಡಿದ್ದು ಸಕಾಲದಲ್ಲಿ ಮರುಪಾವತಿ ಮಾಡಿದರೆ ಅವ್ರಿಗೆ 2% ಹಾಗೂ 3% ಹೆಚ್ಚುವರಿ ಪ್ರೋತ್ಸಾಹನ, ಒಟ್ಟು ಶೇಕಡ 5% ಬಡ್ಡಿ ಪ್ರೋತ್ಸಾಹನ ಸಿಗುತ್ತೆ. 9% ಬಡ್ಡಿದರದಲ್ಲಿ 5% ಬಡ್ಡಿದರ ಪ್ರೋತ್ಸಾಹನ ಕಳೆದ್ರೆ 4% ಬಡ್ಡಿದರದಲ್ಲಿ ಅವ್ರಿಗೆ 300,000 ತನಕ ಆರ್ಥಿಕ ನೆರವು ಪಡೆದುಕೊಂಡಂತಾಗುತ್ತದೆ. ಮುಖ್ಯವಾಗಿ ಈಗ ನಮ್ಮ ರೈತ ಬಾಂಧವರು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ಪಡ್ಕೋಬೇಕು ಅಂದ್ರೆ ಏನೇನು ಅರ್ಹತೆಗಳು ಇರಬೇಕಾಗತ್ತೆ, ಇದನ್ನ ಪಡೆಯುವಂತ ವಿಧಾನ ಹೇಗೆ ಅಂತೀರಿ? ಮೊದಲನೆಯದಾಗಿ ರೈತರು ಕೃಷಿ ಭೂಮಿಯನ್ನು ಹೊಂದಿರಬೇಕು. ಕೃಷಿ ಭೂಮಿಯನ್ನು ಹೊಂದಿರಬೇಕು, ಅವರ ಹೆಸರಲ್ಲಿ ಇರಬೇಕು ಅಥವಾ ಅವರ ಹೆಸರಲ್ಲಿ ಇರಬೇಕು. ಇದಲ್ದೇನೆ ಅವರು ಹಿಡುವಳಿದಾರರಾಗಿದ್ರೆ, ಟೆನೆಂಟ್ ಫಾರ್ಮರ್ಸ್ ಆಗಿದ್ರೆ ಅಥವಾ ಶೇರ್ ಕ್ರಾಪರ್ಸ್ ಆಗಿದ್ರೆ, ಅಂದ್ರೆ ಬೇರೆಯವರ ಜಮೀನಲ್ಲಿ ಬೇಸಾಯ ಮಾಡ್ತಾ ಇದ್ದಾರೆ. ಹೌದು ಹೌದು. ಅವರು ಕೂಡ ಈ ಯೋಜನೆಯಲ್ಲಿ ಸಾಲ ಪಡೆದುಕೊಳ್ಳಲು ಅವಕಾಶವಿರುತ್ತದೆ. ಅಥವಾ ಸ್ವಸಹಾಯ ಸಂಘಗಳನ್ನ ಮಾಡ್ಕೊಂಡಿರ್ತಾರೆ ರೈತ ಬಾಂಧವರು, ಅಥವಾ ಜಾಯಿಂಟ್ ಲಯಬಿಲಿಟಿ ಗ್ರೂಪ್ ಅಂತ ಹೇಳ್ತೀವಿ, ಆ ಗ್ರೂಪ್ ನಲ್ಲಿ ಮಾಡ್ಕೊಂಡಿದ್ದು ಅವ್ರೇನಾದ್ರೂ ಈ ಕೃಷಿ ಏನಾದರೂ ಬೇಸಾಯ ಮಾಡ್ತಾ ಇದ್ರೆ ಅವರು ಕೂಡ ಯೋಜನೆಯಲ್ಲಿ ಸಾಲ ಪಡೆದುಕೊಳ್ಳಲು ಅವಕಾಶವಿರುತ್ತದೆ. ಅಂದ್ರೆ ಈಗ ಕ್ರಮ ಏನ್ ಕ್ರಮ ಸರ್, ಅಂದ್ರೆ ಅವರು ಈಗ ಜಮೀನ್ ಏನ್ ಅವ್ರು ಹೊಂದಿರ್ತಾರೋ ಆ ಜಮೀನಿನ ದಾಖಲಾತಿಗಳನ್ನ ಬ್ಯಾಂಕ್ಗೆ ಕೊಡಬೇಕಾಗುತ್ತೆ. 1.6 ಲಕ್ಷದವರೆಗೆ ಅವರ ಜಮೀನನ್ನ ಅಡಮಾನ ಮಾಡಿಕೊಡೋ ಅವಶ್ಯಕತೆ ಇರೋದಿಲ್ಲ. ಅವಶ್ಯಕತೆ ಇರೋದಿಲ್ಲ. 1,60,000 ತನಕ ಅವರ ಜಮೀನಿನ ಅಡಮಾನ ಮಾಡಿಕೊಡೋ ಅವಶ್ಯಕತೆ ಇರೋದಿಲ್ಲ, ಆದ್ರೆ ಆ ಜಮೀನಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಅವ್ರು ಒದಗಿಸಬೇಕಾಗುತ್ತೆ. ಜಮೀನಿನ ಪಹಣಿ, ಕಂದಾಯ ರಶೀದಿ, ಇನ್ನಿತರೆ ದಾಖಲಾತಿಗಳು, ಬ್ಯಾಂಕ್ ಮಾಲೀಕತ್ವವನ್ನು ಸಾಬೀತುಪಡಿಸುವಂತ. ಹೌದು ಹೌದು ಹೌದು. ಏನು ಬ್ಯಾಂಕ್ನಲ್ಲಿ ಒಂದು ಉಳಿತಾಯ ಖಾತೆ ಹೊಂದಿರಬೇಕಾಗುತ್ತೆ. ಅವರು ಆ ಒಂದು ಆ ಬ್ಯಾಂಕಿನ ಸರ್ವಿಸ್ ಏರಿಯಾ ವಿಲೇಜಸ್ ಅಂತ ನಾವು ಹೇಳ್ತೀವಿ, ಆ ಪರಿಮಿತಿ ಆ ಒಂದು ಆ ಹಳ್ಳಿಯವರಾಗಿರಬೇಕು. ಅಲ್ಲಿ ಅವರು ಅಕೌಂಟನ್ನ ಹೊಂದಿದ್ರೆ ಈ ಯೋಜನೆಯಲ್ಲಿ ಸಾಲ ಪಡೆಯಲು ಬ್ಯಾಂಕ್ನ ಸಂಪರ್ಕಿಸಬಹುದು. ಈಗ 1.6 ಲಕ್ಷಕ್ಕಿಂತ ಹೆಚ್ಚು ಸಾಲ ಪಡಿಬೇಕು ಅಂತಂದ್ರೆ ಅವಾಗ ಆಗ ಸರ್ ಅವರು ಜಮೀನಿನ ಬ್ಯಾಂಕ್ಗೆ ಅಡಮಾನ ಮಾಡಿಕೊಡ್ಬೇಕಾಗುತ್ತೆ, ಮಾರ್ಟ್ಗೇಜ್ ಮಾಡಬೇಕು. ಹೌದು ಸರ್. ಅಂದ್ರೆ ಎಷ್ಟು ಮಿತಿವರೆಗೂ ತಗೋಬಹುದು ಸಾಲ ಅವಾಗ? ಗರಿಷ್ಠ ಮಿತಿ ಏನಿಲ್ಲ. ಅವ್ರೇನಾದ್ರೂ ಈಗ ದೊಡ್ಡ ರೈತರು 50 ಎಕರೆ 100 ಎಕರೆ ಜಮೀನ್ದಾರಿದ್ರೆ ಅದು ಪ್ರತಿ ವರ್ಷ ಸರ್ ಪ್ರತಿ ಜಿಲ್ಲೆನಲ್ಲಿ ಜಿಲ್ಲಾ ಮಟ್ಟದ ತಾಂತ್ರಿಕ ಸಮಿತಿ ಇರುತ್ತೆ. ಅವರು ಆ ಜಿಲ್ಲೆನಲ್ಲಿ ಬೆಳೆಯುವಂತ ಎಲ್ಲಾ ಬೆಳೆಗಳಿಗೆ ಎಲ್ಲಾ ಇಲಾಖೆಯ ಮುಖ್ಯಸ್ಥರು, ಕೃಷಿ, ತೋಟಗಾರಿಕೆ, ಪಶುಪಾಲನೆ, ಮೀನುಗಾರಿಕೆ, ಸಿರಿಕಲ್ಚರ್, ರೇಷ್ಮೆ ಇಲಾಖೆ, ಎಲ್ಲ ಇಲಾಖೆಯವರ ಮುಖ್ಯಸ್ಥರ ಜೊತೆ ಲೀಡ್ ಬ್ಯಾಂಕಿನ ಮುಖಾಂತರ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಕೂಡ ಇರ್ತಾರೆ, ನಬಾರ್ಡ್ನ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಅವರು ಕೂಡ ಇರ್ತಾರೆ. ಸೊ ಒಂದು ಎಲ್ಲರ ಸಮ್ಮುಖದಲ್ಲಿ ಪ್ರತಿ ಬೆಳೆಗೂ ಒಂದು ಸ್ಕೇಲ್ ಆಫ್ ಫೈನಾನ್ಸ್ ನಾವೊಂದು ಸಾಗುವಳಿ ವೆಚ್ಚ, ಹೌದು ಏನು ಅದಕ್ಕೆ ವೆಚ್ಚ, ಕಾಸ್ಟ್ ಆಫ್ ಕಲ್ಟಿವೇಶನ್ ನಾವೇನು ಹೇಳ್ತೀವೋ ಒಟ್ಟು ಎಷ್ಟು ವೆಚ್ಚ ಏನಾಗುತ್ತೋ ಅದಕ್ಕೆ ಒಂದು ಪ್ರತಿ ಬೆಳೆಗೂ ನಿಗದಿ ಮಾಡಲಾಗುತ್ತದೆ. ಅದನ್ನ ರಾಜ್ಯ ಮಟ್ಟದ ತಾಂತ್ರಿಕ ಸಮಿತಿಗೆ ಎಲ್ಲಾ ಜಿಲ್ಲೆಗಳು ಸಲ್ಲಿಸ್ತಾರೆ. ಸೊ ಅಲ್ಲಿ ಈಗ 2 ವರ್ಷದ ಹಿಂದೆ ತನಕ ಜಿಲ್ಲಾ ಮಟ್ಟಕ್ಕೆ ಮಾತ್ರ ಇದೊಂದು ಸ್ಕೇಲ್ ಆಫ್ ಫೈನಾನ್ಸ್ ನ ನಿಗದಿಪಡಿಸಲಾಗ್ತಾ ಇತ್ತು. ಈಗ ಜಿಲ್ಲೆಯಿಂದ ಜಿಲ್ಲೆಗೆ ಇದು ಒಂದು, ಈಗ ಉದಾಹರಣೆಗೆ ನಾವು ಭತ್ತ ತಗೊಂಡ್ರೆ ಮಂಡ್ಯದಲ್ಲಿ 1 ಎಕರೆಗೆ 40,000 ಇದ್ರೆ ಅದೇ ಬೆಳೆಗೆ ದಾವಣಗೆರೆನಲ್ಲಿ 25,000. ಜಿಲ್ಲೆ ಜಿಲ್ಲೆಗೆ ತುಂಬಾ ವ್ಯತ್ಯಾಸ ಇದ್ದದ್ರಿಂದ ಹೋದ ವರ್ಷದಿಂದ ರಾಜ್ಯ ಮಟ್ಟದ ತಾಂತ್ರಿಕ ಸಮಿತಿ ಇಡೀ ರಾಜ್ಯಕ್ಕೆ ಒಂದೇ ಸ್ಕೇಲ್ ಆಫ್ ಫೈನಾನ್ಸ್ ಇರಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ನಬಾರ್ಡ್ ಅವರ ಒಂದು ನಿಯಮಾನುಸಾರ ಇದನ್ನ ಜಾರಿಗೊಳಿಸಿದ್ರೆ ಈಗ ರಾಜ್ಯವಾರು ಒಂದೇ ಒಂದು ಸ್ಕೇಲ್ ಆಫ್ ಫೈನಾನ್ಸ್ ಇರುತ್ತೆ. ಆ ಪ್ರಕಾರ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಗ್ರಾಮೀಣ ಬ್ಯಾಂಕು, ಖಾಸಗಿ ಬ್ಯಾಂಕು ಹಾಗೂ ಸಹಕಾರಿ ಬ್ಯಾಂಕ್ಗಳು ಸಾಲನ ನಿಗದಿಪಡಿಸ್ತಾರೆ. ಅವರು ಒಟ್ಟು ಎಷ್ಟು ಜಮೀನಿನ ಹೊಂದಿರ್ತಾರೋ, ಯಾವ್ಯಾವ ಬೆಳೆ ಅವರು ಬೆಳೀತಾರೋ ಆ ಒಂದು ಆ ವರ್ಷದಲ್ಲಿ ಅವ್ರಿಗೆ ಅವಶ್ಯಕತೆ ಇರುವಂತಹ ಒಂದು ಕಾರ್ಯವಾಹಿ ಬಂಡವಾಳ, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ. ಬೆಳೆ ಕೃಷಿಗಾಗ್ಬೋದು, ಇದಲ್ದೇನೆ ಅವರು ಉಪಕಸುಬುಗಳು ಮಾಡ್ತಾ ಇರ್ತಾರೆ, ಹೈನುಗಾರಿಕೆ ಆಗ್ಬೋದು, ಕೋಳಿ ಸಾಕಾಣಿಕೆ ಆಗ್ಬೋದು, ಮೀನುಗಾರಿಕೆ ಇರ್ಬೋದು, ಅದಕ್ಕೂ ಕೂಡ ಒಂದು ಈ ಸ್ಕೇಲ್ ಆಫ್ ಫೈನಾನ್ಸ್ ಅನ್ನ ಹೋದ ವರ್ಷದಿಂದ ಅದಕ್ಕೂ ಕೂಡ ಉಪಕಸುಬುಗಳಿಗೂ ಕೂಡ ನಿಗದಿಪಡಿಸ್ತಾ ಇದ್ದಾರೆ. ಸೊ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಲ್ಲಿ ಬೆಳೆ ಕೃಷಿಗೆ ಹಾಗೂ ಉಪಕಸುಬುಗಳಿಗೆ ಎರಡಕ್ಕೂ ಒಂದು ಅವ್ರಿಗೆ ಸಾಲದ ಮಿತಿಯನ್ನು ನಿಗದಿಪಡಿಸಬಹುದು. ಇದಲ್ದೇನೆ ಕುಯಿಲಿನ ನಂತರ ಅವ್ರಿಗೇನಾದ್ರೂ ಆರ್ಥಿಕ ನೆರವು ಇದ್ರೆ ಅಥವಾ ಒಂದು ಇತರೆ ಅವರ ವೈಯಕ್ತಿಕ ಒಂದು ಕನ್ಸಂಪ್ಷನ್ ನೀಡ್ಸ್ ಅಂತ ಹೇಳ್ತೀವಿ, ಅವರು ಮನೆಯ ಗೃಹ ಬಳಕೆಗಾಗ್ಬೋದು, ಇತರೆ ಒಂದು ವೈಯಕ್ತಿಕ ಬಳಕೆಗೆ ಅವ್ರಿಗೆ ಆರ್ಥಿಕ ನೆರವು ಇರೋದಕ್ಕೂ 10% ನಾವೇನು ಈ ಬೆಳೆ ಕೃಷಿಗೆ ಹಾಗೂ ಒಟ್ಟು ನಾವು ಏನು ಒಂದು ಸಾಲದ ಮಿತಿನ ನಿಗದಿಪಡಿಸ್ತೀವೋ ಅದರಲ್ಲಿ 10% ಅವರ ಗೃಹ ಬಳಕೆ ಹಾಗೂ ಇತರೆ ಅವಶ್ಯಕತೆಗೂ ಕೂಡ ಸಾಲ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಮುಖ್ಯವಾಗಿ 90%-ಷ್ಟು ಅವರು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಾಗೇನೆ ಸಾಲ ತೆಗೆದುಕೋಬೇಕಾಗುತ್ತೆ. ಹೌದು ಸರ್. ಅಂದ್ರೆ ಅವ್ರು ಏನೀಗ ಒಂದು 4 ಎಕರೆ ಅಥವಾ 5 ಎಕರೆ ಅವ್ರ ಜಮೀನು ಹೊಂದಿದ್ದು ಏನೇನು ಅವ್ರು ಬೆಳೆ ಬೆಳೀತಾ ಇದ್ದಾರೆ, 1-2 ಎಕರೆನಲ್ಲಿ ತರಕಾರಿ ಬೆಳೀತಾ ಇರ್ಬೋದು, 1-2 ಎಕರೆನಲ್ಲಿ ರಾಗಿ ಅಥವಾ ನೀರಾವರಿ ಸೌಲಭ್ಯ ಇದ್ರೆ ಬೇರೆ ಬೇರೆ ಬೆಳೆಗಳನ್ನ ಅವ್ರು ಬೆಳೀತಾ ಇರ್ಬೋದು. ಆ ಒಟ್ಟು ಬೆಳೆಗೆ ಏನು ಅವ್ರಿಗೆ ಒಂದು ಆರ್ಥಿಕ ನೆರವು ಬೇಕಾಗುತ್ತೆ ಅದನ್ನ ನಾವು ಸ್ಕೇಲ್ ಆಫ್ ಫೈನಾನ್ಸ್ ಪ್ರಕಾರ ಬ್ಯಾಂಕ್ಗಳು ನಿಗದಿಪಡಿಸ್ತಾರೆ. ಇದಲ್ದೇನೆ ಅವರು ಉಪಕಸುಬುಗಳೇನಾದ್ರೂ ಅವರು ಅದ್ರಲ್ಲಿ ತೊಡಗಿಸ್ಕೊಂಡಿದ್ರೆ, ಹೈನುಗಾರಿಕೆ ಆಗ್ಬೋದು, ಮೀನುಗಾರಿಕೆ ಇರ್ಬೋದು ಅಥವಾ ಕೋಳಿ ಸಾಕಾಣಿಕೆ ಇರ್ಬೋದು, ಅದಕ್ಕೂ ಕೂಡ ಈ ಒಂದು ಯೋಜನೆಯಲ್ಲಿ ಒಂದು ಸಾಲದ ಮಿತಿನ ನಾವು ನಿಗದಿಪಡಿಸಬಹುದು. ಅದಕ್ಕೆ ಅವಶ್ಯಕತೆ ಇರುವಂತಹ ಆರ್ಥಿಕ ನೆರವನ್ನು ಕೂಡ ಈ ಒಂದು ಯೋಜನೆಯಲ್ಲಿ ನಾವು ಕೊಡೋದಕ್ಕೆ ಅವಕಾಶ ಇರುತ್ತೆ. ಸಾಧಾರಣವಾಗಿ ಈಗ ಬ್ಯಾಂಕ್ನಲ್ಲಿ ನಾವು ಸಾಲ ಅಂತ ಹೋದಾಗ ಒಂದು ಸಾಲವನ್ನು ಪಡೆಯೋದಕ್ಕೆ ಆ ವ್ಯಕ್ತಿಗೆ ಇರುವಂತಹ ಅರ್ಹತೆಯನ್ನ ನಿರ್ಧಾರ ಮಾಡ್ತಾರೆ. ಹೌದು, ತಾವು ಕ್ರೆಡಿಟ್ ವರ್ತಿನೆಸ್ ಅಂತ ಹೇಳ್ತೀವಿ. ಕರೆಕ್ಟ್. ಇಲ್ಲಿ ಹೇಗೆ ನಿಗದಿ ಮಾಡ್ತೀರಿ ಕ್ರೆಡಿಟ್ ವರ್ತಿನೆಸ್? ಅಂದ್ರೆ ಇಲ್ಲಿ ನಾನು ಮೊದಲೇ ಹೇಳ್ದಾಗೆ ಒಂದು ಜಿಲ್ಲಾ ಮಟ್ಟದ ತಾಂತ್ರಿಕ ಸಮಿತಿ ಹಾಗೂ ರಾಜ್ಯ ಮಟ್ಟದ ತಾಂತ್ರಿಕ ಸಮಿತಿ ಅವ್ರು ಏನು ಬೆಳೆಗಳನ್ನ ಬೆಳೀತಾರೋ ಅದಕ್ಕೆ ಒಟ್ಟು ವೆಚ್ಚ ಏನ್ ತಗಲುತ್ತೋ, ಕಾಸ್ಟ್ ಆಫ್ ಕಲ್ಟಿವೇಶನ್ ಏನ್ ಹೇಳ್ತೀವೋ ಅದನ್ನ ನಾವು ಅರೈವ್ ಆಗ್ತೀವಿ. ಸೊ ಇಲ್ಲಿ ಕಾಸ್ಟ್ ಆಫ್ ಕಲ್ಟಿವೇಶನ್ ಅವರು ಬೆಳೆ ಬೆಳೆದ ನಂತರ ಏನು ಅವರು ಬೆಳೆ ಉತ್ಪನ್ನ ಮಾಡ್ತಾರೋ ಅದಕ್ಕಿಂತ ಇದು ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಇರುತ್ತೆ. ಸೊ ಅದರಿಂದ ಇಲ್ಲಿ ರೆಗ್ಯುಲರ್ ನಾವು ಏನು ಬಿಸ್ನೆಸ್ ಲೋನ್ ನಾವೇನ್ ಕ್ರೆಡಿಟ್ ವರ್ತಿನೆಸ್ ನಾವು ಅಸೆಸ್ ಮಾಡ್ತೀವೋ ಇಲ್ಲಿ ಸ್ಕೇಲ್ ಆಫ್ ಫೈನಾನ್ಸ್ ಅರೈವ್ ಆಗ್ಬೇಕಾದ್ರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು ಇದೊಂದು ನಿಗದಿಪಡಿಸಲಾಗಿರುತ್ತದೆ. ಅಂದ್ರೆ ಇದಕ್ಕೆ ನಿಗದಿತ ಅರ್ಜಿ ನಮೂನೆ ಏನಾದರೂ ಇರುತ್ತಾ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ? ಇರುತ್ತೆ ಸರ್. ಈಗ ಆ ಬ್ಯಾಂಕ್ನಲ್ಲಿ 2 ಲಕ್ಷದ ಮೇಲೆ ಸಾಲ ಮಿತಿಯನ್ನು ಅವರು ಪಡೆದುಕೊಳ್ಬೇಕಾದ್ರೆ 2 ರಿಂದ 10 ಲಕ್ಷದ ತನಕ ಒಂದು ಆ ಒಂದು ಆ ಬ್ಯಾಂಕಿನ ಒಂದು ನಿಯಮಾನುಸಾರ ಅರ್ಜಿಗಳನ್ನ ಅವರು ನಿಗದಿಪಡಿಸಿರ್ತಾರೆ. ಅದನ್ನು ಅವ್ರಿಗೆ ಎಷ್ಟು ಸಾಲದ ಮಿತಿ ಬೇಕೋ ಅದನ್ನು ನೋಡಿಕೊಂಡು ಅದಕ್ಕೆ ಅಪ್ಲಿಕಬಲ್ ಇರುವಂಥ ಒಂದು ಅರ್ಜಿನ ಅವರು ರೈತ ಬಾಂಧವರಿಂದ ತಗೊಳ್ತಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಅವರು ಕೊಡಬೇಕಾಗುತ್ತೆ. ಹೌದು, ಒದಗಿಸಬೇಕಾಗುತ್ತೆ. ಅಂದ್ರೆ ಈಗ ಇದಕ್ಕೆ ಅರ್ಜಿ ಸಲ್ಲಿಸಿದಂತ ಎಲ್ಲ ರೈತರಿಗೂ ವಿತರಣೆ ಮಾಡ್ತೀರಾ ಕಿಸಾನ್ ಕ್ರೆಡಿಟ್ ಕಾರ್ಡ್ನ? ಹೌದು, ಮಾಡಬೇಕಾಗುತ್ತೆ. ಈಗ ಕೇಂದ್ರ ಸರ್ಕಾರದಿಂದ ಏನು ನಿರ್ದೇಶನ ಏನಿದೆ ಅಂದ್ರೆ ಈಗ PM ಕಿಸಾನ್ ಸನ್ಮಾನ್ ಯೋಜನೆ, ಹೌದು, ನಿಮ್ಮ ಅದ್ರ ಬಗ್ಗೆ ನೀವು ತಿಳಿದಿದ್ದೀರಾ. ಯಾರು ರೈತರು ಜಮೀನ್ದಾರಿದ್ದಾರೋ ಅವ್ರಿಗೆ ಅತಿ ಸಣ್ಣ ಹಾಗೂ ಸಣ್ಣ ರೈತರಿಗೆ 4 ತಿಂಗಳಿಗೊಮ್ಮೆ ಅವರಿಗೆ 2,000 ರೂಪಾಯಿ ಈಗ ಹೌದು ಒಂದು ಸಹಾಯಧನ ಸಹಾಯಧನವನ್ನ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಸೊ ಈ ಕಿಸಾನ್ ಸನ್ಮಾನ್ ಬೆನಿಫಿಷರೀಸ್ ನಾವೇನು ಈಗ ಎಲ್ಲ ಗುರುತಿಸಿದಾರೆ, ಸರ್ಕಾರದಿಂದ ಗುರುತಿಸಿದಾರೋ ಆ ಎಲ್ಲ ರೈತರಿಗೂ, ಯಾರು ಈ ಕಿಸಾನ್ ಕಾರ್ಡ್ ಯೋಜನೆಯಲ್ಲಿ ಯಾರು ಈ ಸಾಲನ ಪಡೆದಿಲ್ಲ ಅಂತವ್ರನ್ನ ಗುರುತಿಸಿ ಅವ್ರಿಗೂ ಕೂಡ ಸಾಲ ವಿತರಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದಿಂದ ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದ ನಿರ್ದೇಶನ ಇದೆ. ಅಂದ್ರೆ ಈಗ ನಾವು ಮಾಮೂಲಿಯಾಗಿ ಏನು ಕೃಷಿ ಸಾಲ ಪಡಿತಾ ಇದ್ರಲ್ಲ ನಮ್ಮ ರೈತ ಬಾಂಧವರು, ಅದಕ್ಕೂ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೂ ಏನು ವ್ಯತ್ಯಾಸ ಅಂತೀರಿ ಸರ್? ಈ ಹಿಂದೆ ನೀವು ಹೇಳಿದಾಗೆ ಬೆಳೆ ಸಾಲ ಅಂತ ಕೊಡ್ತಾ ಇದ್ದೀವಿ. ನಾವು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಾಗ್ಬೋದು, ಸಹಕಾರಿ ಬ್ಯಾಂಕ್ನಲ್ಲಾಗ್ಬೋದು, ಗ್ರಾಮೀಣ ಬ್ಯಾಂಕ್ನಲ್ಲಾಗ್ಬೋದು. ಆಗ ಇದರ ಅವಧಿ 1 ವರ್ಷ ಇರ್ತಾ ಇತ್ತು. ಈಗ ನಾವು ಸಾಲ ಕೊಡ್ತಿದ್ದು 1 ವರ್ಷಕ್ಕೆ ಅವಧಿ. ಅವರು ಪ್ರತಿ ವರ್ಷ ಎಲ್ಲ ದಾಖಲಾತಿಗಳನ್ನ ಅವ್ರು ಹೊಂದಿಸಬೇಕಿತ್ತು, ಅವ್ರು ಹೋಗಿ ಪಹಣಿ ತರಬೇಕಿತ್ತು, ಕಂದಾಯ ರಶೀದಿ ತರಬೇಕಿತ್ತು, ಅವರು ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಸಾಲ ನಿಲ್ಲಬೇಕಿತ್ತು. ಮಳೆಗಾಲದಲ್ಲಿ ಅವರು ಕೃಷಿ ಮಾಡೋಂಥ ಕಾಲದಲ್ಲಿ ಈ ದಾಖಲಾತಿಗಳನ್ನೆಲ್ಲ ಒದಗಿಸಬೇಕು ಅಂದಾಗ ರೈತರಿಗೆ ತುಂಬ ತೊಂದರೆಗಳು ಉಂಟಾಗ್ತಾ ಇತ್ತು. ಸೊ ಅದರಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಹಾಗೂ ನಬಾರ್ಡ್ ಒಂದು ವರ್ಕಿಂಗ್ ಕಮಿಟಿ ಗ್ರೂಪ್ನ ಮಾಡಿ ಈ ಒಂದು ಏನು ಅವಧಿ ಇದೆಯೋ ಅದನ್ನು ಮೊದಲು 1 ವರ್ಷದಿಂದ 3 ವರ್ಷಕ್ಕೆ ಹೆಚ್ಚುವರಿ ಮಾಡಿದ್ರು, ಈಗ ಕೆಲವು ವರ್ಷಗಳ ಹಿಂದೆಯಿಂದ ಇದನ್ನು 5 ವರ್ಷಕ್ಕೆ ಅವಧಿಗೆ ವಿಸ್ತರಣೆ ಮಾಡಿದ್ದಾರೆ. ಸೊ ಒಂದು ಬಾರಿ ಇವರು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಲ್ಲಿ ಈ ಸಾಲ ಪಡೆದುಕೊಂಡ್ರೆ 5 ವರ್ಷದ ಅವಧಿ ಇರುತ್ತೆ. ಪ್ರತಿ ವರ್ಷ ಅವರು ಸಾಲನ ಅವಧಿ ಒಳಗಡೆ ಮರುಪಾವತಿ ಮಾಡಿ ಮತ್ತೆ ಕಂದಾಯ ರಶೀದಿ ಅಥವಾ ಏನಾದರೂ ಬೆಳೆ ಬದಲಾವಣೆ ಆಗಿದ್ರೆ ಅದರದ್ದು ಮಾಹಿತಿಯನ್ನು ಕೊಟ್ಟು ಸಾಲನ ಪಡೆದುಕೊಳ್ಬಹುದು. 5 ವರ್ಷ ಆದ ನಂತರ ಅದನ್ನ ನವೀಕರಿಸಿಕೊಳ್ಬೇಕಾಗುತ್ತೆ, ರಿನಿವಲ್ ಮಾಡಿಸ್ಕೊಳ್ಬೇಕಾಗುತ್ತೆ. ಪುನಃ ಅದೇ ರೆವಿನ್ಯೂ ಪಹಣಿ ಕಂದಾಯ ರಶೀದಿ ಅವಶ್ಯಕತೆ ಇರುವಂತ ದಾಖಲಾತಿಗಳನ್ನ ಕೊಟ್ಟು ನವೀಕರಿಸಿಕೊಳ್ಬೇಕು. ಅಂದ್ರೆ ಇದನ್ನ ಈಗ ಕಿಸಾನ್ ಕ್ರೆಡಿಟ್ ಅಂತ ಕರೆದಿದ್ರೆ ಸಾಕಾಗದು, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಯಾಕೆ ಈ ಹೆಸರು ಇಡಲಾಗಿದೆ ಅಂತೀರಿ? ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ನಾವೀಗ ಅದು ಈಗ ರುಪೇ ಡೆಬಿಟ್ ಕಾರ್ಡ್ ಕೂಡ ನಾವು ಇಶ್ಯೂ ಮಾಡ್ತೀವಿ, ಎಟಿಎಂ ಕಾರ್ಡ್ ಅಂತೀವಲ್ಲ. ಹೌದೌದು, ರುಪೇ ಡೆಬಿಟ್ ಕಾರ್ಡ್ ಕೂಡ ಇದು ರನ್ನಿಂಗ್ ಲಿಮಿಟ್ ಇದು. ಇದು ದೀರ್ಘಾವಧಿ ಸಾಲ ಆದ್ರೆ ನಾವು ಈಗ ಒಂದು ಅವರು ತಂತಿ ಬೇಲಿಗಿರ್ಬೋದು ಅಥವಾ ಪಂಪ್ ಸೆಟ್ಗಿರ್ಬೋದು, ಅದು ಒಟ್ಟು ಏನು ವೆಚ್ಚ ಇರುತ್ತೋ 75% ನಾವು ಸಾಲನ ಕೊಡ್ತೀವಿ. ಅದಕ್ಕೆ 5 ವರ್ಷನೋ 7 ವರ್ಷನೋ ಮರುಪಾವತಿಯನ್ನ ನಿಗದಿಪಡಿಸ್ತೀವಿ. ಅವ್ರ ಕಂತುಗಳ ಮುಖಾಂತರ ಅದನ್ನ ಕಟ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಆಗಲ್ಲ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ನಲ್ಲಿ. ಒಂದು ಉದಾಹರಣೆಗೆ, ರೈತರಿಗೆ ಒಂದು 5 ಎಕರೆನೋ 6 ಎಕರೆನೋ ಜಮೀನಿದೆ, ಅವ್ರಿಗೆ ಒಂದು ಈ ಯೋಜನೆಯಲ್ಲಿ ಒಂದು 3 ಲಕ್ಷ ಅಥವಾ 2.5 ಲಕ್ಷ ಸಾಲಕ್ಕೆ ಅವರು ಅರ್ಹರಿದ್ದಾರೆ. ಅಷ್ಟು ನಾವು ಒಂದು ಮಿತಿನ ಈ ಸ್ಕೀಮ್ನಲ್ಲಿ ನಾವು ಅವ್ರು ನಿಗದಿಪಡಿಸಿದ್ರೆ ಅವ್ರಿಗೆ ಅವಶ್ಯಕತೆ ಇದ್ದಾಗ ಆ ಹಣನ ಅವರು ಪಡೆದುಕೊಳ್ಬೋದು. ಅವ್ರೇನಾದ್ರೂ ಬೆಳೆ ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಉಪಕಸುಬುಗಳಿರುತ್ತೆ, ಅವ್ರಿಗೇನಾದರೂ ಆದಾಯ ಬಂದಂಥ ಸಂದರ್ಭದಲ್ಲಿ ಆ ಹಣನ ಬ್ಯಾಂಕ್ಗೆ ಕಟ್ಟಬಹುದು. ಸೊ ಅವ್ರು ಎಷ್ಟು ತಗೊಳ್ತಾರೋ ಅಷ್ಟಕ್ಕೆ ಮಾತ್ರ ಬಡ್ಡಿ ಬೀಳುತ್ತೆ. ಅವ್ರು 2.5 ಲಕ್ಷ ತಗೊಂಡಿದ್ದು ಒಂದು 6 ತಿಂಗಳಾದ ನಂತರ 1.5 ಲಕ್ಷ ಅವರು ಬ್ಯಾಂಕ್ಗೆ ಮರುಪಾವತಿ ಮಾಡಿಬಿಟ್ರೆ 1 ಲಕ್ಷಕ್ಕೆ ಮಾತ್ರ ಇನ್ನು ಉಳಿದ ದಿನಗಳಿಗೆ ಬಡ್ಡಿ ಬೀಳುತ್ತೆ. ರನ್ನಿಂಗ್ ಲಿಮಿಟ್ ಅಂಡ್ ಓವರ್ ಡ್ರಾಫ್ಟ್ ಅಂತ ಹೇಳ್ತೀವಿ, ಓವರ್ ಡ್ರಾಫ್ಟ್. ಸೊ ಇದಕ್ಕೆ ರುಪೇ ಡೆಬಿಟ್ ಕಾರ್ಡ್ ಕೂಡ ನಾವು ಬ್ಯಾಂಕ್ಗಳಿಂದ ಕೊಡ್ತೀರಿ, ಇಶ್ಯೂ ಮಾಡ್ತೀವಿ. ಕಾರ್ಡ್ಗಳ ಮುಖಾಂತರ ಅವರು ATM ಮುಖಾಂತರ ಕೂಡ ಹಣ ತಗೋಬಹುದು ಬೇಕಾದಾಗ. ಹೌದು, ಸಂದರ್ಭದಲ್ಲೂ ಕೂಡ ತೆಗೆದುಕೊಂಡು ರಜಾ ದಿನಗಳಲ್ಲಿ ಅಥವಾ ಬ್ಯಾಂಕ್ ಅವಧಿ ಮುಗಿದ ನಂತರ ಕೂಡ ಅವರು ಹಣನ ಪಡೆದು ATM ಮುಖಾಂತರ ಡ್ರಾ ಮಾಡಬಹುದು. ಅಂದ್ರೆ ಅವ್ರ ಖಾತೆನಲ್ಲಿ ಹಣ ಇಲ್ದಿದ್ರು ತಗೋಬಹುದಾ? ಇಲ್ಲ ಸರ್, ಖಾತೆನಲ್ಲಿ ಹಣ ಇಲ್ಲ ಅಂದ್ರೆ ತಗೊಳ್ಳೋದಕ್ಕಾಗುದಿಲ್ಲ. ಅವ್ರಿಗೆ ಆ ಒಂದು ಲಿಮಿಟ್ ನಲ್ಲಿ ಇರಬೇಕು. ಈಗ ಒಂದು 1.5 ಲಕ್ಷ ಅವ್ರಿಗೆ ಸಾಲದ ಮಿತಿ ನಾವು ಆ ರೈತರಿಗೆ ನಾವು ನಿಗದಿಪಡಿಸಿದ್ರೆ ಅಲ್ಲಿ ಆ ಖಾತೆನಲ್ಲಿ ಹಣ ಇರಬೇಕು. ಅವ್ರ 2.5 ಲಕ್ಷ ಪೂರ್ತಿ ತಗೋಬಿಟ್ಟಿದ್ರೆ ತಗೊಳ್ಳೋದಕ್ಕೆ ಬರೋದಿಲ್ಲ. ಅಲ್ಲ, ಈಗ 2.5 ಲಕ್ಷ ಅವರಿಗೆ ತಾವು ಒದಗಿಸಿರ್ತೀರ ಸಾಲವನ್ನ? ಹೌದು. ಅಂದ್ರೆ ಅವರ ಉಳಿತಾಯ ಖಾತೆಗೆ ಅದನ್ನ ವರ್ಗಾಯಿಸಿರ್ತ ಒಂದು ಮೊತ್ತವನ್ನ? ಸರ್, ಇಲ್ಲ, ಆ ಕಾರ್ಡ್ ನಲ್ಲಿ ಅವರು ತಗೊಳ್ಳೋದು ಕಟ್ಟೋದು ಮಾಡಬಹುದು, ರನ್ನಿಂಗ್ ಲಿಮಿಟ್ ಇದು. ಅದನ್ನು ಉಳಿತಾಯ ಖಾತೆಗೆ ವರ್ಗಾಯಿಸುವ ಒಂದು ಅವಶ್ಯಕತೆ ಬರೋದಿಲ್ಲ. ನೀವ್ ಹೇಳ್ದಾಗೆ ಅದು ಬೇರೆ ಇದಕ್ಕಾದ್ರೆ ನಾವು ಏನಾದ್ರೂ ಅವ್ರು ಖರೀದಿ ಮಾಡೋದಿದ್ರೆ ಪಂಪ್ ಸೆಟ್ ಆಗ್ಬೋದು, ಹಸುಗಳಾಗ್ಬೋದು, ಅದು ಯಾರು ಇಂದ ಅವರು ಖರೀದಿ ಮಾಡ್ತಾರೋ ಅವ್ರಿಗೆ DD ಮುಖಾಂತರ ಅಥವಾ ಅವ್ರಿಗೆ ನೆಫ್ಟ್ RTGS ಮುಖಾಂತರ ನೇರವಾಗಿ ಪೇಮೆಂಟ್ ಮಾಡ್ತೀವಿ. ಅಂದ್ರೆ ಅವರು ಎಷ್ಟು ಹಣವನ್ನ ತೆಗೆದುಕೊಳ್ತಾರೆ ಅಷ್ಟಕ್ಕೆ ಮಾತ್ರ ಬಡ್ಡಿ ಬಿಡುತ್ತೆ ಕೊಡ್ಬೇಕಾಗುತ್ತೆ. ಹೌದು ಹೌದು, ಉಳಿದಿದ್ದು ಅವ್ರ ಖಾತೆಯಲ್ಲೇ ಇರುತ್ತೆ, ಅದು ಖಾತೆಯಲ್ಲೇ ಇರುತ್ತೆ, ಕ್ರೆಡಿಟ್ ಕಾರ್ಡ್ ಖಾತೆಯಲ್ಲೇ ಇರುತ್ತೆ, ಖಾತೆಯಲ್ಲಿ ಇರುತ್ತೆ, ಅವ್ರಿಗೆ ಅವಶ್ಯಕತೆ ಇದ್ದಾಗ ಅದನ್ನ ಅವರು ಪಡ್ಕೊಳ್ಬೇಕು. ಅಂದ್ರೆ ಬೇಕು ಅಂತ ಏನಿಲ್ಲ, ಇಲ್ಲಿ ಎಷ್ಟು ಬಾರಿ ಬೇಕಾದ್ರೂ ಹಣನ ಕಟ್ಟಬಹುದು, ಎಷ್ಟು ಬಾರಿ ಬೇಕಾದ್ರೂ ಹಣನ ತೆಗೆದುಕೊಳ್ಬಹುದು ಆ ಒಂದು ಸಾಲದ ಮಿತಿಯೊಳಗಡೆ. ಇನ್ನು ಮುಖ್ಯವಾಗಿ ನಾನು ಒಂದ್ಸರಿ ಸಾಲವನ್ನ ತೆಗೆದುಕೊಂಡ ಮೇಲೆ ಆ ಮರುಪಾವತಿ ಯೋಜನೆ ಹೇಗೆ ಅಂತ ಇದು? ನಾವು ಅಲ್ಪಾವಧಿ ಬೆಳೆಗಳು ಹಾಗೂ ದೀರ್ಘಾವಧಿ ಬೆಳೆಗಳು ಅಂತ ನಾವು ಹೇಳ್ತೀವಿ. ಅಲ್ಪಾವಧಿ ಬೆಳೆಗಳು ಅಂದ್ರೆ ತರಕಾರಿ ಬೆಳೆಗಳಾಗ್ಬೋದು, ಭತ್ತ, ರಾಗಿ, ಜೋಳ, ಇಂಥ ಬೆಳೆಗಳಿಗೆ ನಾವು ಸಾಲ ಕೊಟ್ರೆ ಅವರು ಬೆಳೆ ಬೆಳೆದು ಕೊಯ್ಲ ನಂತರ ಅವ್ರಿಗೆ ಆದಾಯ ಬಂದ ನಂತರ ಅದನ್ನ ಬ್ಯಾಂಕ್ಗೆ ಮರುಪಾವತಿ ಮಾಡಬೇಕಾಗುತ್ತೆ. ಇಲ್ಲಿ ಒಂದು 6 ತಿಂಗಳೊಳಗಡೆ ಅವ್ರಿಗೆ ಆದಾಯ ಉತ್ಪನ್ನ ಆಗುತ್ತೆ. ಸೊ ಈ ಇಂಥ ಬೆಳೆಗಳಿಗೆ ಅಲ್ಪಾವಧಿ ಬೆಳೆಗಳಿಗೆ 1 ವರ್ಷ ಮರುಪಾವತಿ ಅವಧಿ ಇರುತ್ತೆ. 1 ವರ್ಷದೊಳಗಡೆ ಅವ್ರಿಗೆ ಮರುಪಾವತಿ ಮಾಡಬೇಕಾಗುತ್ತೆ. ಅಂದ್ರೆ 1 ವರ್ಷದವರೆಗೂ ಎಷ್ಟು ಅವರಿಗೆ ಬಡ್ಡಿ ಹಾಕಲಾಗುತ್ತೆ? ಕೇಂದ್ರ ಸರ್ಕಾರ ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕಿನ ನಿಯಮಾನುಸಾರ 3 ಲಕ್ಷದ ಸಾಲದ ಮಿತಿಯವರೆಗೆ 9%ಗಿಂತ ಹೆಚ್ಚಿಗೆ ಬಡ್ಡಿನ ವಿಧಿಸೋ ಆಗಿಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ ಆಗ್ಬೋದು, ಖಾಸಗಿ ಬ್ಯಾಂಕ್ಗಳಾಗ್ಬೋದು, ಗ್ರಾಮೀಣ ಬ್ಯಾಂಕ್ ಆಗ್ಬೋದು ಹಾಗೂ ಸಹಕಾರಿ ಬ್ಯಾಂಕ್ಗಳಾಗ್ಬೋದು, ಗರಿಷ್ಠ 9% ಬಡ್ಡಿ ಮಾತ್ರ ವಿಧಿಸಬಹುದು 3 ಲಕ್ಷದವರೆಗೆ. 3 ಲಕ್ಷದಕ್ಕಿಂತ ಹೆಚ್ಚಿನ ಒಂದು ಸಾಲದ ಮಿತಿಗೆ ರೈತರು ಅರ್ಹರಿದ್ರೆ ಬ್ಯಾಂಕಿನ ನಿಯಮಾನುಸಾರ ಬಡ್ಡಿನ ವಿಧಿಸಬಹುದು. ಈಗ ತಾವು ಹೇಳಿದ್ರಿ ಒಂದು ಹಂಗಾಮ್ನಲ್ಲಿ ಬೆಳೆಯುವಂತ ಬೆಳೆಗಳಿಗೆ 1 ವರ್ಷದವರೆಗೂ ಅವಕಾಶ ಇರುತ್ತೆ. ಹೌದು, ಇನ್ನ ದೀರ್ಘಾವಧಿ ಬೆಳೆ ಬಗ್ಗೆ ನಾನು ತಿಳಿಸಿಲ್ಲ. ದೀರ್ಘಾವಧಿ ಬೆಳೆಗಳು ಅಂದ್ರೆ ಕಬ್ಬಾಗ್ಬೋದು, ಶುಂಠಿ ಆಗ್ಬೋದು, ಅರಿಶಿನ, ಇಂಥ ಬೆಳೆಗಳಿಗೆ 18 ತಿಂಗಳು ಅವಧಿ ಇರುತ್ತೆ. 1.5 ವರ್ಷ, 1.5 ವರ್ಷದೊಳಗಡೆ ಅವ್ರು ಮರುಪಾವತಿ ಮಾಡಬೇಕಾಗುತ್ತೆ. ಮತ್ತೆ ಈ ಕಾರ್ಡ್ ಅವಧಿಯನ್ನ ನಾವು ವಿಸ್ತರಿಸ್ಕೋಬಹುದೇ? 5 ವರ್ಷ ಆದ್ಮೇಲೆ ಮತ್ತೆ ಅದನ್ನು ವಿಸ್ತರಿಸ್ಕೋಬಹುದು? ಖಂಡಿತ ಖಂಡಿತ. 5 ವರ್ಷ ಆದ ನಂತರ, ಈಗ ಸರ್ ಇದು 5 ವರ್ಷ ಅವಧಿ ಇರುತ್ತೆ, ಪ್ರತಿ ವರ್ಷ ಅವ್ರು ಅದೇ ಬೆಳೆನ ಬೆಳ್ಕೊಂಡೋದ್ರೆ ಅವರು ಸಾಲನ ಕಟ್ಟಿ ತಗೊಳ್ಬಹುದು. ಅವ್ರೇನಾದ್ರೂ ಬೆಳೆ ಬದಲಾವಣೆ ಮಾಡಿದ್ರೆ, ಈ ವರ್ಷ ಅವರು ತರಕಾರಿ ಬೆಳೆಗಳು ಬೆಳೆದಿದ್ದಾರೆ, ಮುಂದಿನ ವರ್ಷ ಅವ್ರೇನಾದ್ರೂ ತರಕಾರಿ ಬದಲು ಹೂ ಬೆಳೆಗಳಿಗೇನಾದ್ರೂ ಅವರು ಬದಲಾವಣೆ ಮಾಡಿಕೊಂಡ್ರೆ ಆಗ ಬ್ಯಾಂಕ್ಗೆ ಅವ್ರು ತಿಳಿಸ್ಬೇಕಾಗುತ್ತೆ. ಅಲ್ಲಿ ಬ್ಯಾಂಕ್ ಶಾಖೆಯ ಕೃಷಿ ಅಧಿಕಾರಿ ಅವರ ಜಮೀನನ್ನ ಭೇಟಿ ಮಾಡಿ ಅದನ್ನೆಲ್ಲ ಅವರು ಯಾವ್ಯಾವ ಬೆಳೆ ಅವರು ಬೆಳೀತಾ ಇದ್ದಾರೆ ಅದನ್ನ ಒಂದು ನಿಗದಿಪಡಿಸ್ಕೊಂಡು ಆ ಬೆಳೆಗೆ ಎಷ್ಟು ಒಂದು ಸ್ಕೇಲ್ ಆಫ್ ಫೈನಾನ್ಸ್ ಏನಿದೆಯೋ ಆ ಪ್ರಕಾರ ಸಾಲದ ಮಿತಿನ ಬದಲಾವಣೆ ಮಾಡ್ತಾರೆ. ಅವಧಿ 5 ವರ್ಷ ಇರುತ್ತೆ, 5 ವರ್ಷ ಇರುತ್ತೆ. 5 ವರ್ಷ ಆದ ನಂತರ, ಮುಗದ ನಂತರ ಪುನಃ ಅವರು 5 ವರ್ಷಕ್ಕೆ ನವೀಕರಿಸ್ಕೊಳ್ಬಹುದು, ರಿನಿವಲ್ ಮಾಡ್ಕೋಬಹುದು. ಬೇರೆ ಕಾರ್ಡ್ ಅನ್ನು ಕೊಡ್ತಾರೆ ಅವಾಗ? ಕಾರ್ಡ್ ಅದೇ ಇರುತ್ತೆ, ಅಕೌಂಟ್ ನಂಬರು ಅದೇ ಇರುತ್ತೆ, ಅಕೌಂಟ್ ನಂಬರ್ ಏನು ಬದಲಾವಣೆ ಆಗೋದಿಲ್ಲ. ಅಂದ್ರೆ ಅವಧಿ ಇನ್ನು 5 ವರ್ಷಕ್ಕೆ ವಿಸ್ತರಣೆ ಆಗುತ್ತೆ. ಅಷ್ಟೇನೆ ಅಷ್ಟೇನೆ. ಅಂದ್ರೆ ನಮ್ಮ ಆಸಕ್ತ ರೈತ ಬಾಂಧವರು ತಮ್ಮ ಸೇವಾ ಕ್ಷೇತ್ರದ ಬ್ಯಾಂಕ್ ಅನ್ನು ಸಂಪರ್ಕಿಸಬಹುದು ಅಂತ? ಹೌದು ಹೌದು, ಹಳ್ಳಿಗಳು ಲೀಡ್ ಬ್ಯಾಂಕ್ ಇಂದ ಆ ಬ್ಯಾಂಕ್ಗಳ ವ್ಯಾಪ್ತಿನಲ್ಲಿ ಇರುವಂತ ಹಳ್ಳಿಗಳನ್ನ ಆ ಒಂದು ಸೇವಾ ಕ್ಷೇತ್ರದ ಬ್ಯಾಂಕ್ಗೆ ಅಂಚಲಾಗಿರುತ್ತದೆ. ಸೊ ಅವರು ಆ ಸೇವಾ ಕ್ಷೇತ್ರದ ಬ್ಯಾಂಕ್ ನಲ್ಲಿ ಭೇಟಿ ನೀಡಿ ಈ ಯೋಜನೆಯಲ್ಲಿ ಸಾಲ ಪಡೆದುಕೊಳ್ಬಹುದು. ಜೊತೆಗೆ ಅವರು ಅರ್ಜಿಯನ್ನು ಸಲ್ಲಿಸುವಾಗ ಬೇರೆ ಬ್ಯಾಂಕ್ ನಲ್ಲಿ ಕೂಡ ಏನಾದ್ರೂ ಸಾಲ ಇಲ್ಲ ಅಂತ ನಿರಪೇಕ್ಷಣಾ ಪತ್ರ ಏನಾದ್ರು ಕೊಡಬೇಕಾಗತ್ತ? ಸರ್ ಅದು ಹಿಂದೆ ಇತ್ತು, ನೀವ್ ಹೇಳ್ದಾಗೆ ಸಾಲ ಪಡೆದುಕೊಳ್ಬೇಕಾದ್ರೆ NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಹೇಳ್ತಾ ಇದ್ದೋ, ನಾವು ಅಲ್ಲಿ ಆ ಕ್ಷೇತ್ರದಲ್ಲಿ ಬರುವಂತ ಎಲ್ಲಾ ಬ್ಯಾಂಕ್ಗಳಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನ ಒದಗಿಸಬೇಕು ಅಂತ ಹೇಳ್ತಾ ಇದ್ದೋ. ಈಗ ಸಿಬಿಲ್ CA ರಿಪೋರ್ಟ್ಸ್ ಅಂತ ಹೇಳ್ತೀವಿ, ಕ್ರೆಡಿಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್. ಆ ಒಂದು ಸಿಬಿಲ್, ಈಕ್ವಿಫ್ಯಾಕ್ಸ್, ಎಕ್ಸ್ಪೀರಿಯಾ, ಹೀಗೆ ಒಂದು 4 ಏಜೆನ್ಸಿ ಭಾರತೀಯ ರಿಸರ್ವ್ ಬ್ಯಾಂಕ್ನವರು ಆ ಒಂದು ನಿಯಮಾನುಸಾರ ಆ ಒಂದು ರಿಪೋರ್ಟ್ನ ಡ್ರಾ ಮಾಡಿದ್ರೆ ರೈತರು ಏನಾದರೂ ಬೇರೆ ಸಂಸ್ಥೆಗಳಲ್ಲಿ ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಂಡಿದ್ರೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಅದರಿಂದ ಏನು ಬ್ಯಾಂಕ್ಗಳಿಂದ ಏನು ಈಗ ಆ ರೀತಿ ಏನು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಗೇನು ಯಾರು ಇನ್ಸಿಸ್ಟ್ ಮಾಡ್ತಾ ಇಲ್ಲ. ಆದರೆ ಕೆಲವು ಸಹಕಾರಿ ಬ್ಯಾಂಕ್ಗಳು NOC ಒಂದನ್ನ ಅಲ್ಲಿ ಆ ಸೇವಾ ಕ್ಷೇತ್ರದ ಬ್ಯಾಂಕ್ಗಳಿಂದ ತರೋದಕ್ಕೆ ತಿಳಿಸ್ಬೋದು. ಸಾಧಾರಣವಾಗಿ ಎಷ್ಟು ಅವಧಿ ಆಗ್ಬೋದು ಅನ್ಸುತ್ತೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಪಡ್ಕೊಳ್ಳೋದಕ್ಕೆ? ಅವರು ಎಲ್ಲಾ ದಾಖಲಾತಿಗಳನ್ನ ಅವರು ಬ್ಯಾಂಕ್ಗೆ ಒದಗಿಸಿದ್ರೆ 1 ವಾರದೊಳಗಡೆ ಅವ್ರು ಮಾಡಬಹುದು. ಅಥವಾ ಅವ್ರಿಗೆಲ್ಲ ಸಿಬ್ಬಂದಿ ಕೊರತೆ ಏನು ಇಲ್ದೇನೆ ಎಲ್ಲಾ ದಾಖಲಾತಿಗಳು ಎಲ್ಲ ಕರೆಕ್ಟ್ ಆಗಿ ಅವರು ರೈತ ಬಾಂಧವರು ಒದಗಿಸಿದ್ರೆ 1-2 ದಿನದಲ್ಲಿ ಕೂಡ ಕೊಡ್ಬೋದು. ಅಷ್ಟು ಶೀಘ್ರವಾಗಿನೇ ಕೊಡ್ಬೋದು. ಎಲ್ಲಿ ಈಗ 1.6 ಲಕ್ಷಕ್ಕಿಂತ ಹೆಚ್ಚುವರಿ ಲಿಮಿಟ್ ಸಾಲದ ಮಿತಿ ಬೇಕಾಗುತ್ತೋ ಆಗ ಅವರು ಜಮೀನ ಅಡಮಾನ ಮಾಡಬೇಕಾಗುತ್ತೆ. ಅದು ಬಹಳ ಮುಖ್ಯ. ಆಗ ಸ್ವಲ್ಪ ಸಮಯ ಬೇಕಾಗುತ್ತೆ ರಿಜಿಸ್ಟ್ರೇಷನ್. ಹೌದು, ಫಸ್ಟ್ ಅವರು ಒಂದು ಬ್ಯಾಂಕಿನ ಪ್ಯಾನಲ್ ಅಡ್ವೊಕೇಟ್ ಅಂತ ಹೇಳ್ತೀವಿ, ಅವರಿಂದ ಒಂದು ಲೀಗಲ್ ಒಪಿನಿಯನ್ ರಿಪೋರ್ಟ್ ಅನ್ನ ತರಬೇಕಾಗುತ್ತೆ. ಅಂದ್ರೆ ರೈತರು ತರಬೇಕಾಗುತ್ತೆ, ಅಂದ್ರೆ ರೈತನ ಬ್ಯಾಂಕ್ ಅವರಿಂದ ಎಲ್ಲ ದಾಖಲಾತಿಗಳನ್ನ ಪಡೆದುಕೊಂಡು ಆ ಪ್ಯಾನಲ್ ಅಡ್ವೊಕೇಟ್ಗೆ ಅದನ್ನ ಕೊಡ್ತಾರೆ ಪರಿಶೀಲನೆಗೆ. 13 ವರ್ಷದ ಇನ್ಕಮರೆನ್ಸ್ ಸರ್ಟಿಫಿಕೇಟ್ ಆಗ್ಬೋದು, ಪಹಣಿ ಆಗ್ಬೋದು, ಪಟ್ಟ ಬುಕ್ ಆಗ್ಬೋದು, ಅವ್ರದ್ದು ಜಮೀನ್ ಏನಾದರೂ ಖರೀದಿ ಮಾಡಿದ್ರೆ ಕ್ರಯ ಪತ್ರ ಆಗ್ಬೋದು, ಅಥವಾ ವಿಭಾಗ ಮಾಡ್ಕೊಂಡಿದ್ರೆ ವಿಭಾಗ ಪತ್ರ ಆಗ್ಬೋದು, ಹಕ್ಕು ಬದಲಾವಣೆ ಪತ್ರ, ಅವ್ರದ್ದು ವಂಶವೃಕ್ಷ, ಏನೇನು ದಾಖಲಾತಿಗೊಳ್ಬೇಕು ಎಲ್ಲ ಪಡೆದುಕೊಂಡು ಅವ್ರು ಪರಿಶೀಲಿಸಿ ಅವರು ಸಬ್ ರಿಜಿಸ್ಟ್ರ್ ಆಫೀಸ್ನು ಕೂಡ ವಿಸಿಟ್ ಮಾಡ್ತಾರೆ. ಅವರು ಜಮೀನು ಎಲ್ಲ ರೈತರ ಹೆಸರಿನೆಲ್ಲ ಇದೆಯಾ, ಎಲ್ಲ ದಾಖಲಾತಿಗಳೆಲ್ಲ ಸರಿಯಾಗಿದೆಯಾ ಎಲ್ಲ ಪರಿಶೀಲಿಸಿ ಒಂದು ಅವ್ರ ಲೀಗಲ್ ಒಪಿನಿಯನ್ ರಿಪೋರ್ಟ್ನ ಕೊಡಬೇಕಾಗುತ್ತೆ. ಅದಾದ ನಂತರ ಜಮೀನನ್ನ ಅವರು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಹೋಗಿ ಮಾರ್ಟ್ಗೇಜ್ ಮಾಡಿಸ್ಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ ಬ್ಯಾಂಕ್ನ ಹೆಸರಿಗೆ. ಬ್ಯಾಂಕ್ನ ಲೀನ್ ನೋಟ್ ಆಗುತ್ತೆ ಅಷ್ಟೇ, ಬ್ಯಾಂಕ್ ನೇಮ್ ಎಷ್ಟು ಸಾಲ ಬ್ಯಾಂಕು ಸ್ಯಾಂಕ್ಷನ್ ಮಾಡ್ತಾ ಇದ್ರೋ ಅಷ್ಟು ಮೊತ್ತಕ್ಕೆ ಮಾತ್ರ ಲೀನ್ ನೋಟ್ ಆಗುತ್ತೆ. ಹೈಪೋಥಿಕೇಶನ್ ಅಂತೀವಲ್ಲ, ಹೈಪೋಥಿಕೇಶನ್ ಇದು ಜಮೀನು ಅಡಮಾನ ಮಾರ್ಟ್ಗೇಜ್ ಮಾರ್ಟ್ಗೇಜ್ ಮಾರ್ಟ್ಗೇಜ್ ಹೈಪೋಥಿಕೇಶನ್ ಕಾಮನ್. ಅವ್ರು ಏನ್ ಬೆಳೆ ಬೆಳೀತಿರೋ ಆ ಒಂದು ಬೆಳೆ ಬ್ಯಾಂಕ್ಗೆ ಹೈಪೋಥಿಕೇಶನ್ ಆಗೇ ಆಗುತ್ತೆ, ಪ್ರೈಮರಿ ಸೆಕ್ಯೂರಿಟಿ. ಅದನ್ನ ಮಾರಾಟ ಮಾಡಿ ಅವರು ಸಾಲ ಮರುಪಾವತಿಯನ್ನು. ಹೌದು ಸರ್. ಅಂದ್ರೆ ರೈತರ ಒಂದು ಪ್ರತಿಕ್ರಿಯೆ ಹೇಗಿದೆ ಅಂತಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಈಗ? ಸರ್, ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಬಂದ ನಂತರ ರೈತರಿಗೆ ತುಂಬಾ ಅನುಕೂಲ ಆಗಿದೆ, ಮೊದಲಿಗಿಂತ ತುಂಬಾ ಅನುಕೂಲ ಆಗಿದೆ. ಅವರು ಪ್ರತಿ ವರ್ಷ ಅವರು ಸಾಲಕ್ಕೆ ಒದಗಿಸಬೇಕಾದಂತ ದಾಖಲಾತಿಗಳನ್ನ ತರೋ ಒಂದು ಅವಶ್ಯಕತೆ ಇಲ್ಲ. ಸಕಾಲದಲ್ಲಿ ಅತಿ ಶೀಘ್ರದಲ್ಲಿ ಸಾಲ ಬ್ಯಾಂಕ್ಗಳಿಂದ ದೊರೆಯುತ್ತಾ ಇರೋದ್ರಿಂದ ಎಲ್ಲ ರೈತರು ಈ ಯೋಜನೆ ಬಗ್ಗೆ ಒಂದು ಒಂದು ಸಮಾಧಾನ ಇದೆ. ಸಮಾಧಾನ ಇದೆ ಮತ್ತೆ ಪಡ್ಕೊಳ್ಳೋಕೆ ಮುಂದೆ ಬರ್ತಾ ಇದ್ದಾರೆ. ಮುಂದೆ ಬರ್ತಾ ಇದ್ದಾರೆ ಖಂಡಿತ, ಅವ್ರಿಗೆ ಅನುಕೂಲ ಕೂಡ. ಹೌದು ಹೌದು. ತುಂಬಾ ಸಂತೋಷ ಮಧುಸೂದನ್ ಅವರೇ. ತಾವಿದವರೆಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕುರಿತು ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ನಿಮಗೂ ಕೂಡ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಕುರಿತು ಇದುವರೆಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ವಿಭಾಗೀಯ ಪ್ರಬಂಧಕರಾದ ಎಂಸಿ ಮಧುಸೂದನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ. ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800452866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನೀಗ ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕುರಿತು ಮಾಹಿತಿ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ 2022-23 ಹಿಂಗಾರು ಮಾರುಕಟ್ಟೆ ಹಂಗಾಮಿಗೆ ಎಲ್ಲ ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗಳ ಹೆಚ್ಚಳವನ್ನು ಅನುಮೋದಿಸಿದೆ. ರೈತರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆಯನ್ನು ಖಚಿತಪಡಿಸೋದಕ್ಕೆ ಸರ್ಕಾರ 2022-23 ಹಿಂಗಾರು ಮಾರುಕಟ್ಟೆ ಹಂಗಾಮಿಗೆ ಹಿಂಗಾರು ಬೆಳೆಗಳ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದೆ. ಹಿಂದಿನ ವರ್ಷಕ್ಕಿಂತ ಈ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಹೆಚ್ಚಳವನ್ನು ಮಾಡಲಾಗಿದೆ. ವಿಶೇಷವಾಗಿ ಈ ಮಸೂರು ಬೇಳೆ, ಸಾಸಿವೆನಲ್ಲಿ ಪ್ರತಿ ಕ್ವಿಂಟಾಲ್ಗೆ 400 ರೂಪಾಯಿಯನ್ನು ಹೆಚ್ಚಿಸಲಾಗಿದೆ. ಅದೇ ಕಡಲೆಗಾದರೆ ಪ್ರತಿ ಕ್ವಿಂಟಾಲ್ಗೆ 130 ರೂಪಾಯಿಯನ್ನು ಹೆಚ್ಚು ಮಾಡಲಾಗಿದೆ. ಕುಸುಬೆನಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಪ್ರತಿ ಕ್ವಿಂಟಾಲ್ಗೆ 114 ರೂಪಾಯಿಯನ್ನು ಹೆಚ್ಚಿಸಲಾಗಿದೆ. ವಿವಿಧ ಬೆಲೆಗಳು ಈ ಬೆಳೆಯ ವೈವಿಧ್ಯತೆಯನ್ನು ಉತ್ತೇಜಿಸುವಂಥ ದೃಷ್ಟಿಯನ್ನು ಹೊಂದಿದ್ದಾವೆ. ಅಂದರೆ ರೈತರು ಕೇವಲ ಒಂದೇ ಬೆಳೆಯನ್ನು ಬೆಳೆದಲೇ ವಿವಿಧ ಬೆಳೆಗಳ ಒಂದು ಸಂಯೋಜನೆಯನ್ನು ಬೇಸಾಯದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಈ ಕನಿಷ್ಠ ಬೆಂಬಲ ಬೆಲೆಗಳ ಮೂಲಕ ಒಂದು ಉತ್ತೇಜನವನ್ನು ನೀಡುವಂಥ ದೃಷ್ಟಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಇನ್ನು 2022-23 ಒಂದು ಮಾರುಕಟ್ಟೆ ಹಂಗಾಮಿಗೆ ಎಲ್ಲ ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗಳು ಹೀಗಿದ್ದಾವೆ. ಈ ಬೆಲೆಗಳು ಪ್ರತಿ ಕ್ವಿಂಟಾಲ್ಗಿದ್ದಾವೆ. ಈ ಗೋಧಿಯನ್ನು ತೆಗೆದುಕೊಂಡ್ರೆ 2021-22 ಮಾರುಕಟ್ಟೆ ಹಂಗಾಮಿಗೆ ಕನಿಷ್ಠ ಬೆಂಬಲ ಬೆಲೆ 1975 ರೂಪಾಯಿ ಇತ್ತು. ಅದೇ 2022-23 ಒಂದು ಹಂಗಾಮಿಗೆ ಈ ಕನಿಷ್ಠ ಬೆಂಬಲ ಬೆಲೆಯನ್ನು 2015 ಏರಿಸಲಾಗಿದೆ. ಅಂದರೆ 40 ರೂಪಾಯಿನಷ್ಟು ಹೆಚ್ಚಳ ಆಗಿದೆ. ಈ ಗೋಧಿಗೆ 1008 ರೂಪಾಯಿನಷ್ಟು ಒಂದು ಕ್ವಿಂಟಾಲ್ಗೆ ಉತ್ಪಾದನಾ ವೆಚ್ಚ ಬರುತ್ತೆ. ಅಂದರೆ ನಾವು ವೆಚ್ಚದ ಮೇಲೆ ಆದಾಯವನ್ನು ಲೆಕ್ಕ ಹಾಕಿದರೆ ಇದು 100%. ಅದೇ ಬಾರ್ಲಿಗಾದರೆ 2021-22 ಒಂದು ಮಾರುಕಟ್ಟೆ ಹಂಗಾಮಿಗೆ 1600 ರೂಪಾಯಿ ಇತ್ತು ಕ್ವಿಂಟಾಲ್ಗೆ. ಅದೇ 2022-23 ಮಾರುಕಟ್ಟೆ ಹಂಗಾಮಿಗೆ ಇದನ್ನು 1635 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಅಂದರೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಕಳೆದ ಸಾಲಿಗೆ ಹೋಲಿಸಿದರೆ 35 ರೂಪಾಯಿನಷ್ಟು ಹೆಚ್ಚಳ ಆಗುತ್ತೆ. ಈ ಬಾರ್ಲಿಯ ಉತ್ಪಾದನಾ ವೆಚ್ಚ ಪ್ರತಿ ಕ್ವಿಂಟಾಲ್ಗೆ 1019 ರೂಪಾಯಿ ತಗಲಿದ್ರೆ ವೆಚ್ಚದ ಮೇಲೆ ಆದಾಯ 60%. ಇನ್ನು ಕಡಲೆಗೆ ಕಳೆದ ಒಂದು ಮಾರುಕಟ್ಟೆ ಹಂಗಾಮಿಗೆ 5100 ರೂಪಾಯಿ ಇತ್ತು ಕ್ವಿಂಟಾಲ್ಗೆ ಈ ಕನಿಷ್ಠ ಬೆಂಬಲ ಬೆಲೆ. 2022-23 ಒಂದು ಮಾರುಕಟ್ಟೆ ಹಂಗಾಮಿಗೆ 5230 ರೂಪಾಯಿಯನ್ನು ಘೋಷಿಸಲಾಗಿದೆ. ಅಂದರೆ 130 ರೂಪಾಯಿನಷ್ಟು ಈ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳವಾಗಿದೆ. ಅಂದರೆ ಉತ್ಪಾದನಾ ವೆಚ್ಚಕ್ಕೆ ಬಂದರೆ ಕಡಲೆಗೆ ಪ್ರತಿ ಕ್ವಿಂಟಾಲ್ಗೆ 3004 ರೂಪಾಯಿ ಉತ್ಪಾದನಾ ವೆಚ್ಚ ತಗಲುತ್ತೆ. ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಘೋಷಣೆಯಾಗಿರೋದನ್ನು ನೋಡಿದರೆ ಉತ್ಪಾದನಾ ವೆಚ್ಚದ ಮೇಲೆ 74% ಹೆಚ್ಚು ಆದಾಯ ರೈತರಿಗೆ ಸಿಗುವ ಸಾಧ್ಯತೆ ಇದೆ. ಇನ್ನು ಮಸೂರ್ ದಾಲಿಗೆ ಬಂದರೆ ಕಳೆದ ಒಂದು ಮಾರುಕಟ್ಟೆ ಹಂಗಾಮ್ನಲ್ಲಿ ಅಂದರೆ 2021-22 ಒಂದು ಮಾರುಕಟ್ಟೆ ಹಂಗಾಮ್ಗೆ 5100 ರೂಪಾಯಿಯನ್ನು ಘೋಷಣೆ ಮಾಡಲಾಗಿತ್ತು. 2022-23 ಒಂದು ಮಾರುಕಟ್ಟೆ ಹಂಗಾಮಿಗೆ 5500 ರೂಪಾಯಿಯನ್ನು ಪ್ರತಿ ಕ್ವಿಂಟಾಲ್ಗೆ ಘೋಷಿಸಲಾಗಿದೆ. ಈ ಮಸೂರ್ ಬೆಳೆಯ ಉತ್ಪಾದನಾ ವೆಚ್ಚ 2022-23 ಒಂದು ಮಾರುಕಟ್ಟೆ ಹಂಗಾಮಿಗೆ ತೆಗೆದುಕೊಂಡರೆ 3079 ರೂಪಾಯಿ ಆಗುತ್ತೆ. ಅಂದರೆ ಇದು ವೆಚ್ಚದ ಆದಾಯದ ಮೇಲೆ 79%. ಈ ಮಸೂರು ಬೆಳೆಯ ಒಂದು ಕನಿಷ್ಠ ಬೆಂಬಲ ಬೆಲೆಯಲ್ಲಿ 400 ರೂಪಾಯಿನಷ್ಟು ಪ್ರತಿ ಕ್ವಿಂಟಾಲ್ಗೆ ಹೆಚ್ಚಿಸಲಾಗಿದೆ. ಇನ್ನು ಸಾಸಿವೆಗೆ ಬಂದರೆ 2021-22 ಒಂದು ಮಾರುಕಟ್ಟೆ ಹಂಗಾಮಿಗೆ 4650 ರೂಪಾಯಿ ಇತ್ತು ಕ್ವಿಂಟಾಲ್ಗೆ. ಇದನ್ನು 2022-23 ಒಂದು ಮಾರುಕಟ್ಟೆ ಹಂಗಾಮಿಗೆ 5050 ರೂಪಾಯಿಗೆ ಏರಿಸಲಾಗಿದೆ. ಅಂದರೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 400 ರೂಪಾಯಿನಷ್ಟು ಹೆಚ್ಚಳ ಆಗಿದೆ. ಈ ಸಾಸಿವೆಯ ಒಂದು ಉತ್ಪಾದನಾ ವೆಚ್ಚಕ್ಕೆ ನಾವು ಹೋಲಿಕೆ ಮಾಡೋದಾದರೆ ಉತ್ಪಾದನಾ ವೆಚ್ಚ ಪ್ರತಿ ಕ್ವಿಂಟಾಲ್ಗೆ 2523 ರೂಪಾಯಿ ಅಂತ ಒಂದು ಅಂದಾಜಿಸಲಾಗಿದೆ. ಅಂದರೆ ಆ ಒಂದು ಉತ್ಪಾದನಾ ವೆಚ್ಚದ ಮೇಲೆ ಈ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ನಾವು ಹೋಲಿಸಿ ನೋಡಿದಾಗ 100%-100% ಆದಾಯವನ್ನು ರೈತರು ಪಡೆಯುವಂಥ ಸಾಧ್ಯತೆ ಇದೆ. ಇನ್ನು ಕುಸುಬೆಗೆ 2021-22 ಮಾರುಕಟ್ಟೆ ಹಂಗಾಮಿಗೆ 5327 ರೂಪಾಯಿನಷ್ಟು ಈ ಕನಿಷ್ಠ ಬೆಂಬಲ ಬೆಲೆ ಇತ್ತು. 2022-23 ಮಾರುಕಟ್ಟೆ ಹಂಗಾಮಿಗೆ 5441 ರೂಪಾಯಿಯನ್ನು ಘೋಷಿಸಲಾಗಿದೆ. ಅಂದರೆ ಪ್ರತಿ ಕ್ವಿಂಟಾಲ್ಗೆ 114 ರೂಪಾಯಿನಷ್ಟು ಹೆಚ್ಚಳವನ್ನು ಮಾಡಲಾಗಿದೆ. ಇದು ಈ ಉತ್ಪಾದನಾ ವೆಚ್ಚವನ್ನು ನಾವು ಹೋಲಿಸಿ ನೋಡಿದಾಗ ಈ ಕುಸುಬೆಗೆ ಉತ್ಪಾದನಾ ವೆಚ್ಚವಾಗಿ ಪ್ರತಿ ಕ್ವಿಂಟಾಲ್ಗೆ 3627 ರೂಪಾಯಿನಷ್ಟು ಅಂದಾಜು ಮಾಡಲಾಗಿದೆ. ಕನಿಷ್ಠ ಬೆಂಬಲ ಬೆಲೆ ಜೊತೆಗೆ ನಾವು ತುಲನಾತ್ಮಕವಾಗಿ ನೋಡಿದಾಗ 50% ಹೆಚ್ಚು ಆದಾಯ ಬರುವಂಥ ಸಾಧ್ಯತೆ ರೈತರಿಗೆ ಇರುತ್ತೆ. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕುರಿತು ಇದುವರೆಗೂ ಮಾಹಿತಿಯನ್ನ ಪಡೆದುಕೊಂಡ್ರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ತನ್ನದೇ ಇತಿಹಾಸ ಪರಂಪರೆಯುಳ್ಳ ನಮ್ಮ ಭಾರತ ದೇಶಕ್ಕೆ ಇಂದು ಕೊರೋನಾ ಸೋಂಕು ತಟ್ಟಿದೆ. ತಾಯಿ ಭಾರತಾಂಬೆಯನ್ನು ನಮಿಸಿ ಪೂಜಿಸುವ ಕೈಗಳು ನಮ್ಮವು. ಕೊರೋನಾ ತೊಲಗಿಸಲು ನಾವು ಹೆಜ್ಜೆ ಇಡೋಣ. ಸರ್ಕಾರ ವಿಧಿಸಿರುವ ನಿಯಮಗಳನ್ನು ಪಾಲನೆ ಮಾಡೋಣ. ಆ ಮೂಲಕ ಭಾರತ ದೇಶವನ್ನು ಕೊರೋನಾ ಮುಕ್ತ ದೇಶವನ್ನಾಗಿ ಮಾಡೋಣ. ಕೊರೋನಾ ವೈರಸ್ ತೊಲಗಿಸೋಣ. ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ರಸವಾರ್ತೆ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, ನಂತರ ಹಾಯಿದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ ವಿಧಾನಮಂಡಲದಲ್ಲಿ ಇಂದು ರಾತ್ರಿ 7:45. ರಾತ್ರಿ 9:00 ಕ್ಷಿತಿಜ ಲಿಟ್ರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಭಾಗವಹಿಸುವ ಅತಿಥಿ ಕಥೆ ಕಾದಂಬರಿಕಾರರಾದ ವಸುಧೇಂದ್ರ. ವಿನ್ಯಾಸ ಮತ್ತು ಪ್ರಸ್ತುತಿ ಡಾ ನಿರ್ಮಲಾ ಸಿ ಯಲಿಗಾರ್. ರಾತ್ರಿ 10:00 ಚಿತ್ರಗೀತೆಗಳು. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಳೆ ಬೆಳಗ್ಗೆ 6:05 ಪ್ರೊಫೆಸರ್ HS ಹರಿಶಂಕರ್.